ಸಂಪ್ರದಾಯ ತನ್ನ ಕಾಯ್ತಾ ಇದ್ದ ವಿದ್ಯಾರ್ಥಿ ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ ನಿನ್ನ ತಂದೆ ಯಾರು, ನಿನ್ನ ಗೊತ್ತೇ ಯಾವುದು, ಒಂದೂ ಬೇಡ ನನಗೆ. ನೀನು ವೇದಾಂತ ಏನಕ್ಕೆ ಯೋಗ್ಯ ಅಂತ ಗೊತ್ತಾಗೋಯ್ತು. ಐದರ ಬ್ರಾಹ್ಮಣ ಸ್ವಭಾವ ಇಲ್ಲದೆ ಇದ್ದವ, ಶಿವ ಸ್ವಭಾವದಲ್ಲಿ ಬ್ರಾಹ್ಮಣ್ಯ ಇಲ್ಲದೆ ಇದ್ದವ, ಎಷ್ಟು ನೇರವಾಗಿ ನನಗೆ ಗುರುಕುಲದಲ್ಲಿ ಬೇಕಾಗಿರ್ತಕ್ಕಂತಹ ಅರ್ಹತೆ ಅಂತಂದ್ರೆ ಪ್ರಾಮಾಣಿಕತೆ, ನೇರ ನಡೆ, ಸತ್ಯ ಅದು ನಿನ್ನಲ್ಲಿದೆ. ಮತ್ತೆ ನೀನು ಯಾರಾದ್ರೆ ನೀನು ಬ್ರಾಹ್ಮಣ ಅಭಿಮಾನ ಶಿವ ಸ್ವಭಾವ ಬ್ರಾಹ್ಮಣ್ಯ. ಯಾಕೆಂದ್ರೆ ಬ್ರಾಹ್ಮಣ್ಯ ಅಂತಂದ್ರೆ ಏನು? ರೈತದ ಅಪ್ರಾಹ್ಮಣನು ಬ್ರಾಹ್ಮಣ ಬರದವ. ನನ್ನ ಇಟ್ಟು ಇವತ್ತು ಇವತ್ತು ಬಂದ್ರೆ ಇವತ್ತು ನೀವಾದ್ರೆ ನಿತ್ಯ ಹಾಗಲ್ಲ, ಜೀವನ ಅಂದ್ರೆ ನಿತ್ಯ ನಿತ್ಯ ಹೇಳುವ ನನ್ನ ಜೀವನದ ಎಲ್ಲ ದೌರ್ಬಲ್ಯಗಳನ್ನ ನಿತ್ಯ ಹೇಳುವುದು ಯಾರಾದರೂ ತಮ್ಮ ದೌರ್ಬಲ್ಯ ನನ್ನ ದೌರ್ಬಲ್ಯವನ್ನ ಬಿಚ್ಚಿ ಹೇಳುವುದು ಯಾರಿಗಾದ್ರು ನೂರಕ್ಕೆ ನೂರು ಪರ್ಸೆಂಟ್ಇದ್ರೆ ಇದು ಸ್ವಭಾವ ಇದೇ ಇದ್ರೆ ಅದು ಮತ್ತೆ ಬ್ರಾಹ್ಮಣ ಸ್ವಭಾವದಲ್ಲಿ ಮೊದಲನೆಯದು ಇನ್ನೊಬ್ಬರ ಒಳ್ಳೆಯದನ್ನು ತನ್ನ ದೋಷವನ್ನು ಬಿಚ್ಚಿಗಳು ಇನ್ನೊಬ್ಬರಲ್ಲಿರತಕ್ಕಂಥ ಒಳ್ಳೆತನವನ್ನು ತಕ್ಷಣ ಗುರುತಿಸಿ ಅವರಲ್ಲಿರತಕ್ಕ ಕೆಟ್ಟದನ್ನು ಗುರುತು ಟೀಕೆ ಮಾಡುವಂತೆ ನನ್ನಲ್ಲಿ ಏನು ಕೊರತೆ ಇದೆ ಅದನ್ನು ಗುರುತಿಸಬೇಕಂತ ತಿದ್ದುಕೊಳ್ಳುವ ಎತ್ತರ ಪ್ರಯತ್ನ ಮಾಡುವುದು ಇದು ಬ್ರಾಹ್ಮಣ ಸ್ವಭಾವ. ಯಾರಲ್ಲಿ ಈ ಸ್ವಭಾವ ಸಾಕ್ಷಾತ್ ಪ್ರಮಾಣದಲ್ಲಿದೆ ಕ್ಷತ್ರಿಯದಲ್ಲಿ ಆಗುವಾಗ ಇದು ಸ್ವಲ್ಪ ಪರ್ಸೆಂಟೇಜ್ ತಮ್ಮ ದೌರ್ಬಲ್ಯವನ್ನು ಬಿಚ್ಚಿಟ್ಟರೆ ಪಕ್ಕದ ರಾಜ ಸೈನ್ಯ ಶಕ್ತಿ ಕಮ್ಮಿತು. ಅದರ ಕೂಡ ಏನ್ ಹೇಳಬೇಕು, ಶತ್ರು ರಾಜರು ದಾಳಿ ಮಾಡಿದರೆ ಅದು ಪಕ್ಕು ಬಡಿಯುವ ಅಪಾರ ಸೇನೆ ನಮ್ಮ ಶತ್ರು ಇಂತಾಗಿದ್ರೆ ಪೂರ್ತಿ ಬ್ರಾಹ್ಮಣರಷ್ಟು ಪ್ರಾಮಾಣಿಕತೆ ಅವರಲ್ಲಿ ಪ್ರಾಮಾಣಿಕತೆಯ ತುಡಿತ ಇದೆ. ಅದರ ಜೊತೆಗೆ ಪ್ರಾಮಾಣಿಕತೆ ಒಂದು ಸತ್ತು ಸ್ಪರ್ಶಿಸಿ ಪರಿಸ್ಥಿತಿಯಲ್ಲಿ ಕಮ್ಮಿ ಆಯಿತು. ಶುಚಿತ್ವ ಅರ್ಚರು ಬ್ರಾಹ್ಮಣರಿಗಿಂತ ಕ್ಷತ್ರಿಯದಲ್ಲಿ ಆಗ್ತಿರುತ್ತೆ, ಅವರಿಗಿಂತ ವೈಶ್ಯದಲ್ಲಿ ಆಗ್ತಿರುತ್ತೆ. ಯಾಕೆಂದ್ರೆ ಮತ್ತೆ ಹೇಳಿದ್ರೆ ವ್ಯಾಪಾರ ದುಡ್ಡು ಮಾಡಿ ಲಾಭ ಮಾಡಿದ್ರು ನಮಗೆ ಎಷ್ಟು ಸಾಮಾನು ತಗೊಂಡ ದುಡ್ಡಿ. ಆದ್ರೆ ಮುಸ್ಲಾಮ್ ಸಾಮಾನು ಬಂದಿದೆ ದೊಡ್ಡ ವ್ಯಾಪಾರ, ಆದ್ರಿಂದ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸಾಮಾನನ್ನ ಯಾರೋ ಕೊಡಿಸಿದ್ರೆ ಮುಸ್ಲಾಮ್ ಇನ್ನೊಂದು ಬಂದಿದ್ದ ಬುಕ್ಗಳು ಎಲ್ಲರೂ ಕೊಡಿಸಿದ ಬಂದಿದ್ದು ಜಾಸ್ತಿ ಕೊಟ್ರೆ ಅದು ವ್ಯಾಪಾರ ಮಾಡ್ತು. ಹಾಗಾಗಿ ಶುದ್ಧದಲ್ಲಿ ಅದು ವೈಶ್ವದಲ್ಲಿ ಕೂಡ ಪೂರ್ತಿಯಾಗಿ ತನ್ನ ದೌರ್ಬಲ್ಯವನ್ನು ಹೆಚ್ಚಿಟ್ಟುಕೊಂಡು ಯಾಕೆಂದ್ರೆ ದೌರ್ಬಲ್ಯ ಹೆಚ್ಚು ಹೀಗೆ ದೌರ್ಬಲ್ಯವನ್ನು ಹೆಚ್ಚು ಅಂದ್ರೆ ಪರ್ಸೆಂಟೇಜ್ ಕಮ್ಮಿ ಆದ ಹಾಗೆ ಕ್ಷತ್ರಿಯ ಇದು ಕಮ್ಮಿ ದೌರ್ಬಲ್ಯವನ್ನು ಹೆಚ್ಚು ದೌರ್ಬಲ್ಯವನ್ನು ಹೆಚ್ಚಿಟ್ಟು ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು. ಕ್ಷತ್ರಿಯ ಅದಕ್ಕಿಂತ ಹೆಚ್ಚು ದೌರ್ಬಲ್ಯ ಹೆಚ್ಚು ವೈಶ್ಯ ತನ್ನ ದೌರ್ಬಲ್ಯವನ್ನು ಪೂರ್ಣ ಹೆಚ್ಚಿಟ್ಟುಕೊಂಡು ದೊಡ್ಡವರು ಸೇವೆ ಮಾಡಬೇಕು. ಹೀಗೆ ಇದು ಜೀವ ಸ್ವಭಾವ ಜಾತಿ ಪದ್ಧತಿ ಅಲ್ಲ, ಪ್ರಕಾರ ನೂರಕ್ಕೆ ನೂರು ಮಂದಿ ಮಾತಾಡುವ ಬ್ರಾಹ್ಮಣರು ಇದ್ದಾರೆ. ಪ್ರಾಮಾಣಿಕರ ಬ್ರಾಹ್ಮಣರು ಜನಿಸುವಂತಹ ಜಾತಿ ಪದ್ಧತಿ ಅಲ್ಲ, ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಬ್ರಾಹ್ಮಣ ಸ್ವಭಾವ ಆದರೆ ಏನು ಅದು ಬಾಯಿಗೆ ಸಿಗುವುದಲ್ಲ. ಎಂಥ ಆಪತ್ತು ಬಂದು ಸಿಗುವುದಲ್ಲ, ನಾವು ಏನಾಗುತ್ತೆ ನೀವು ನಮ್ಮನ್ನು ಎಂಥ ಪ್ರಶ್ನೆಗೆ ಮಾಡಿ ನಾವು ಇದ್ದು ಬರೀ ಇದು ಬ್ರಾಹ್ಮಣ ಸ್ವಭಾವ. ಅಯ್ಯೋ ನಾನು ಆಪತ್ತು ಎದುರಾಗ್ತೇನೆ, ಈ ಆಪತ್ತನ್ನು ನಾನು ತಪ್ಪಿಸ್ಕೊಳ್ಬೇಕು ಅನಿಸುವುದು ಸಾಧ್ಯವಲ್ಲ. ಹಾಗಾಗಿ ಬ್ರಾಹ್ಮಣ ನೇರ ನುಡಿಗೆ ನೇರ ನಡೆ, ಪೂರ್ಣ ಪ್ರಮಾಣದಲ್ಲಿ ನೇರ ನುಡಿಗೆ ನಡೆ ಲಕ್ಷಣವಲ್ಲ. ಸತ್ಯಗಾಮನ ಬ್ರಾಹ್ಮಣ ಅಂತ ತೀರ್ಮಾನ ಮಾಡಲಿಕ್ಕೆ ಹಾಲು ಗುರುತಿಸಿದ ಲಕ್ಷಣವನ್ನು ನಮ್ಮಲ್ಲಿ ನಾವು ಅನ್ವಯ ಮಾಡಬೇಕು. ನಾವೆಷ್ಟು ಬ್ರಾಹ್ಮಣರು ಯಾಕಂದ್ರೆ ನಾವು ಎಷ್ಟು ಯೋಗಿನ ಬರ್ತೀವಿ, ಯಾರ್ಯಾರು ಮಾತಾಡ್ತೇವೆ, ಎಂಥ ಬ್ರಾಹ್ಮಣರು. ಅದಕ್ಕೋಸ್ಕರ ಈ ಕಥೆಯನ್ನು ಗುರುತಿಸಿಕೊಂಡ್ರೆ ಶುದ್ಧವಂಶ ಕಷ್ಟಗೋತ್ರ ವಿಶಿಷ್ಟಗೋತ್ರ ಅದ್ಭುತವಾದ ಗೋತ್ರ ಅದು ಡೋಂಗಿ ಗೋತ್ರ ನಮ್ಮ ಸತ್ಯಕ್ಕಿಂತ ಹೆಚ್ಚು ಡೋಂಗಿ ಇದೆ. ಅದು ನಾವು ಬ್ರಾಹ್ಮಣರು ಪರಿವರ್ತನೆ ಹಾರಾಡ್ತೇವೆ. ಪೂರ್ತಿ ಡೋಂಗಿ ಯಾರು ನಿಜವಾದ ಬ್ರಾಹ್ಮಣ ಅಂದ್ರೆ ಅವನು ಏನು ಸುಳ್ಳು ಸತ್ಯ ಹೇಳಿದೆ, ಸತ್ಯ ಹೇಳಿದರೆ ತಲೆ ಕಡಿತಾರೆ, ಸತ್ಯ ಗೊತ್ತಾದ್ರೆ ತಲೆ ಮಾಡುತ್ತೆ ಅಂದ್ರೆ ನನ್ನ ತಲೆ ಕಡಿಸಿ ನಾಡುತ್ತೆ. ಇದು ಬ್ರಾಹ್ಮಣನ ಲಕ್ಷಣ. ಕ್ಷತ್ರಿಯ ತಲೆ ಕಡಿತಾರೆ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಬರ್ತಾರೆ, ಮತ್ತೆ ಅವನು ತಲೆ ಕಡಿಸಬೇಕಾದ ಮಾಡ್ತಾರೆ. ವೈಶ್ಯ ಸುಳ್ಳು ಹೇಳಿ ತಲೆ ಸ್ನಾನ ಮಾಡಿ ಕೊಡ್ತಾರೆ. ಆದ್ರೆ ಇದು ಶುದ್ಧ ಇದಾಗುವಾಗ ಸಂದರ್ಭ ತಾನು ಮುಚ್ಚಿಕೊಳ್ಳುವುದು ಅನಿವಾರ್ಯ. ಏಕೆಂದ್ರೆ ಹೆಚ್ಚುತ್ತಿದೆ ಈ ಪ್ರಾಮಾಣಿಕತೆಯ ರಾಜ್ಯವಾದ ಪೂರ್ಣ ಪ್ರಮಾಣದ ಕೊರತೆ ಇದೆ. ಆಗ ಹೀಗೆ ಇದು ವರ್ಣ ವ್ಯವಸ್ಥೆ ಜೀವ ಸ್ವಭಾವದ ವ್ಯವಸ್ಥೆಯಲ್ಲಿ ಮುಚ್ಚಿಕೊಳ್ಳುವಿಕೆ ಹೆಚ್ಚು ಕ್ಷಮತೆಯಲ್ಲಿ ಸೂಚನೆ ಸ್ವಲ್ಪ ಕಥೆ ವೈಶ್ಯ ಸ್ವಲ್ಪ ಕಥೆ ಕ್ಷಮತೆಯಲ್ಲಿ ಮುಚ್ಚಿಕೊಳ್ಳುವ ಸ್ವಭಾವ ಏನಿದೆ ಎಂದು ಆತ್ಮನಲ್ಲಿ ಆರೋಗ್ಯವನ್ನು ಈ ರೀತಿಯ ಮನಸ್ಸೇತನ ಕರ್ಮಕ್ಕೆ ಅವರ ಮಾತು ಒಂದೇ, ಮನಸ್ಸು ಯೋಚನೆ ಒಂದೇ, ಮಡಕರಿಯ ಒಂದು ಮುಂದಕ್ಕೊಂದು ಪರಸ್ಪರ ಬೇಕು. ಇದು ಬ್ರಾಹ್ಮಣ ಶಿಕ್ಷಣ. ಮನಸ್ಸನ್ನು ಇಟ್ಟುಕೊಳ್ಳುವುದು, ಬಾಯಲು ಮಾತಾಡುವುದು, ಇದು ಈ ಹುಡುಗನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದು. ಯಾರು ಹೇಳ್ತಾರೆ ನಮ್ಮ ಹೇಳಿದ್ದು, ನಮ್ಮ ಅಪ್ಪ ಯಾರು ಗೊತ್ತಿಲ್ಲ ಅಂತ ಯಾರಾದ್ರೂ ಹೇಳಿದ್ರು. ಐದರ ಬ್ರಾಹ್ಮಣ ಇವತ್ತು ಬರಬೇಕು. ಬ್ರಾಹ್ಮಣ ನಡೆದವನು ಇಂಥ ಮಾತನ್ನು ಆಡುವುದೇ ಸಾಧ್ಯ ಇದೆ. ಹೀಗಾಗಿ ಆದಿತ್ಯ ಮಧ್ಯದಲ್ಲಿ ಹುಡುಗ ಯಾವ ಗೋತ್ರ ಯಾವ ಋಷಿಯಿಂದ ಬಿಟ್ಟು ನಮ್ಮ ಎಲ್ಲ ಗೊತ್ತಿದೆ. ಯಾಕೆಂದ್ರೆ ಅವರು ಭಗವಾನ್ ನೋಡಿದ ತಕ್ಷಣ ಇದಕ್ಕೆ ಗೊತ್ತಾಗಿದೆ. ದೊಡ್ಡ ಋಷಿ ತೇಜಸ್ಸಿನಿಂದ ಹುಟ್ಟಿದ್ರು. ಅದು ದೊಡ್ಡ ಋಷಿ ವೇದಜ್ಞನಾಗಿರತಕ್ಕಂತಹ ವೇದ ಕಾಲದ ಒಂದು ಪರಂಪರೆಯನ್ನು ಉಳಿಸುವ ಋಷಿ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಯೇ ಹುಚ್ಚು ಕಾಮದ ಬಯಕೆಯನ್ನೆಲ್ಲ ಸಂತಾನವನ್ನು ಪಾಪ ತಾಯಿಗೆ ಅದೆಲ್ಲ ಗೊತ್ತಿದೆ. ಋಷಿಗಳು ನಿಗ್ರಹ ಮಾಡಿದ್ರು ತಿಳ್ಕೊಂಡ್ರೆ ಯಾವ ಋಷಿಗೆ ಇದಕ್ಕೋಸ್ಕರ ತನ್ನ ಬಯಸಿದ್ರು ಇವನು ಹುಟ್ಟಿಕೊಂಡಿರುತ್ತೆ. ಇದು ದೊಡ್ಡ ಒಬ್ಬ ಜ್ಞಾನಿ ಹೇಗೆ ಸತ್ಯವತಿ ಇರತಕ್ಕಂತಹ ಒಬ್ಬ ಬೆತ್ತರ ಹುಲಿಯಲ್ಲಿ ದಾಟುವಾಗ ಯಮರಾನದಿಯ ದ್ವೀಪದಲ್ಲಿ ಸಿದ್ಧರಾಗಬೇಕು. ಹಾಗೆ ಹುಟ್ಟಿದ್ದು ಹರಿದ್ರ ಮೊದಲಿಗೆ ತಮ್ಮ ತಾಯಿಯ ಮೊದಲಿಗೆ ಪರೀಕ್ಷೆ ದುರ್ವಾಸನಿಗೆ ಹುಟ್ಟಿ ಮಂತ್ರೋಪದೇಶ ಮಾಡುವಾಗ ಹುಟ್ಟಿದ್ದು ಸೂರ್ಯನ ಅವತಾರಕ್ಕೋಸ್ಕರ ಪ್ರತಿಕ್ಷೆ ಮಾಡ್ತಾ ಇದ್ದೀನಿ. ಅವನು ಸಿಗೋದಿಲ್ಲ. ಮುಖ್ಯಮಂತ್ರಿ ಪತ್ರ ಹೇಳಿದ್ರೆ ದೇವತೆಗಳು ಸಂತಾನ ಕೊಡ್ತಾರೆ, ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರೆ ಅವಳನ್ನು ಮಾಧ್ಯಮವಾಗಿ ದೇವತೆಗಳು ಬಳಸಿಕೊಂಡಾಗುತ್ತೆ. ಇವಳು ಒಂದು ದೃಷ್ಟಿಯಿಂದ ವೇದ ಕಾಲದ ಸಂಶ ಪ್ರವರ್ತನೆಗಳು ಜಗಾಲ ಯಾರಿಗೂ ಇಂತಹ ಪ್ರವರ್ತಮಾನ ಬೆಂಬಲೇ ಇಲ್ಲ. ಮಕ್ಕಳಿಗೆ ತಾಯಿಯ ಹೆಸರು ಬಂದದ್ದು ಇಲ್ಲಿ ಒಂದು ಪರಂಪರೆ ಜಬಾಲ ವಂಶ, ಬೇರೆ ಗೋತ್ರ ಇಲ್ಲ. ಅದು ಜಬಾಲೆ ಜಬಾಲೆಯಿಂದ ನಿರ್ಮಾಣವಾದ ಪರಂಪರೆಯನ್ನು ನಿರ್ಮಾಣ ಮಾಡಿದ ಅವರು ಅವರು ಜೀವಿಸಿ ಅವಿವಾಹಿತರಾಗಿ ಬಂದು ಆದರೆ ಅವರು ಯಾವುದು ಕಾಮ ಪಿಪಾಸೆಯಿಂದ ಜೀವನದಲ್ಲಿ ಮತ್ತೆ ಸಂತಾನ ಪಡೆದ ಅದು ಯಾವ ಋಷಿಗಳು ಅನುಗ್ರಹ ಮಾಡಿದ್ರು ಋಷಿಪುರದಲ್ಲಿ ಯಾರಿಗೂ ಈ ರೀತಿಯ ಒಂದು ಕಾಮುಕ ದೃಷ್ಟಿಯಿಂದ ಹೆಣ್ಣನ್ನು ಗಳಿಸುವಂತಹ ಒಂದು ಪರಿಚಯ ಇಲ್ಲದ ವಾತಾವರಣದಲ್ಲಿ ಅದರಿಂದ ಅವರಿಗೂ ಆ ಕೆಟ್ಟ ಭಾವನೆ ಇರಲಿಲ್ಲ, ಋಷಿಗಳಿಗೂ ಕೆಟ್ಟ ಭಾವನೆ ಇರಲಿಲ್ಲ. ಮಹಾಪುರುಷರ ಅಸತ್ಯಾದ ಅದರಿಂದ ಸನ್ನಿಹಿತದ ಬ್ರಾಹ್ಮಣವು ಇವತ್ತು ಮನದಲ್ಲಿ ಇದನ್ನ ಬ್ರಾಹ್ಮಣ ಸ್ವಭಾವದಲ್ಲದವನು ಯಾರ ತಂದೆ ಯಾರ ಮಂದೆ ಯಾವ ಅಜ್ಜ ಯಾವ ವಂಶ ಎಲ್ಲೋ ನೋಡುವುದಿಲ್ಲ. ಇದು ಜೀವ ಸ್ವಭಾವ ಬ್ರಾಹ್ಮಣ ಬ್ರಾಹ್ಮಣ ಸ್ವಭಾವ ಇಲ್ಲದೇ ಇದ್ರೆ ಇಂಥ ಪ್ರಾಮಾಣಿಕತೆ ಶೂದ್ರ ಬ್ರಾಹ್ಮಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಿಶ್ಲೇಷಣೆ ಆರ್ಥವ ಯಾರು ತನ್ನ ದೌರ್ಬಲ್ಯವನ್ನು ಕಿಚ್ಚಿಕೊಳ್ತಾನೆ ನೂರಕ್ಕೆ ನೂರಷ್ಟು ನೂರಕ್ಕೆ ಎಪ್ಪತ್ತೈದು ಇಪ್ಪತ್ತೈದು ಮುಚ್ಚುವವಾರು ಕ್ಷತ್ರಿಯ ನೂರಕ್ಕೆ ಐವತ್ತಕ್ಕೆ ಇಪ್ಪತ್ತೈವತ್ತೋ ಇಪ್ಪತ್ತೈದು ಬೀಚಿಗೊಂಡು ಎಪ್ಪತ್ತೈದು ಮುಚ್ಚುವವಾರು ವೈಶ್ಯ ಪೂರ್ತಿ ಮುಚ್ಚಿಕೊಂಡು ಅದು ಶೂದ ಕೆಟ್ಟವಾಗ ಶೂದ್ರನೋ ಯೋಗ್ಯನೇ ಆದರೆ ಮುಚ್ಚಿಕೊಳ್ಳುವ ಸ್ವಭಾವ ಯಾಕೆಂದ್ರೆ ಸಮಾಜದ ಒತ್ತಡ ನಾನು ತಪ್ಪು ಮಾಡಿದ್ದೇನೆ ಹೇಳಿಬಿಟ್ರೆ ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡಿರ್ತಾರೋ ಅಂತ ಆದ ತಪ್ಪನ್ನು ಮನಸ್ಸನ್ನು ಕೊಡದೇವೆ ಉಳಿದವರ ಮುಂದೆ ಹೇಳಿದ ಮುಚ್ಚುಕೊಂಡು ಉಳಿದವರ ಮುಂದೆ ಹೇಳತಕ್ಕಂತಹ ಒಂದು ಆತ್ಮವಿಶ್ವಾಸ ಇದೆ. ಸಮಾಜ ತಿರಸ್ಕಾರ ಮಾಡಿಬಿಟ್ರೆ ನಾಳೆ ಆದರೆ ಮತ್ತು ಇದು ಸಂಗತಿ ಅಂದ್ರೆ ಶಾಸ್ತ್ರಕ್ಕೆ ಯಾವುದೇ ಪಾಪಕ್ಕೆ ಪರಿಹಾರ ಮುಚ್ಚಿಕೊಳ್ಳುವುದು ಕನ್ಫೆಷನ್ ತಪ್ಪನ್ನು ಹೇಳಿಕೊಂಡು ತಿರುಗುವುದಂತ ಅದಕ್ಕಿಂತ ಪ್ರಾಯಶ್ಚಿತ್ತೆ ಮನುಷ್ಯ ತಪ್ಪು ಮಾಡಿದರೆ ಏನ್ ಮಾಡಬೇಕು ಪರಿಹಾರ ಇರುತ್ತೆ. ಅಕಸ್ಮಾತ್ ಪರಿಹಾರ ಇರುತ್ತೆ. ಹೇಳ್ಕೊಡ್ತೀವಿ ಕನ್ಫೆಷನ್ ಮಾಡಿದರೆ ಯಾಕೆಂದ್ರೆ ಪಶ್ಚಾತ್ತಾಪ ಆಯ್ತಲ್ಲ, ಪಶ್ಚಾತ್ತಾಪ ಆಗದೆ ಹೇಳಬೇಕಲ್ಲ, ಪಶ್ಚಾತ್ತಾಪ ಎಲ್ಲಕ್ಕೂ ಪರಿಹಾರ ಬರ್ತಾರೆ. ಹಾಗೆ ಸೇರಿಕೊಳ್ಳುವುದರಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮತ್ತೆ ಆ ತಪ್ಪನ್ನು ಮಾಡದೇ ಇರುವ ಪಶ್ಚಾತ್ತಾಪದಿಂದ ಒಳಗಿಂದ ದೇವರು ಕೆಲಸ ಮಾಡುವ ಹಾಗಾಗಿ ಕನ್ಫೆಷನ್ ತಪ್ಪನ್ನು ಹೇಳಿಕೊಳ್ಳುವುದು ಬಹಳ ದೊಡ್ಡ ಗುಣ. ಬ್ರಾಹ್ಮಣ ಸ್ವಭಾವದವರು ಹೇಳುವಷ್ಟು ಸ್ಪಷ್ಟವಾಯಿತು ಸಂಕೋಚ ಅಂತ ಇದಕ್ಕೆ ಕ್ಷತ್ರಿಯರಲ್ಲಿ ಸಂಕೋಚ ಆಗುತ್ತೆ. ಅವರ ಸ್ಟೇಟಸ್ ದೇಶಕ್ಕೆ ರಾಜ ತಪ್ಪು ಮಾಡಿದ್ದೆ ದೇವರದ್ದು ಹೇಳುವುದೇ ಮುಂದೆ ಮುಂದೆ ಹೋದಾಗ ಆ ತಪ್ಪನ್ನು ಹೇಳಿಕೊಳ್ಳುವುದು ಒಂಥರ ಕಷ್ಟ ಆಗುತ್ತೆ ಮುಜುಗರ ಅದನ್ನು ಮುಂದೆ ಕೊಡ್ತದೆ. ಅದು ಅನಂತರ ಸಂಪತ್ತು ಸಂತದನ್ನು ತನ್ನ ದೌರ್ಬಲ್ಯವನ್ನು ಇನ್ನೊಬ್ಬರ ಮುಂದೆ ಹೆಚ್ಚಿಕೊಳ್ಳುವುದು ಪೂರ್ಣ ಪ್ರಮಾಣದಲ್ಲಿ ಬ್ರಾಹ್ಮಣ ಸಂಪೂರ್ಣ ಕ್ರೈಸ್ತರಲ್ಲಿಯೂ ಬಂದದ್ದು ಕನ್ಫೆಷನ್ ಬಂದದ್ದು ಬೇಕಾಗುತ್ತೆ. ಆದರೆ ಅಲ್ಪಪ್ಪ ಏನೋ ಹುಟ್ಟಿನಲ್ಲಿ ಹೇಳ್ತಾರೆ ಪಾದಪತ್ರ ಕೋಣೆ ಒಳಗೆ ಹುಟ್ಟಿನಲ್ಲಿ ಹೇಳ್ತಾರೆ ಮತ್ತೆ ಹೇಳಿ ದಿವಸ ಪಾಪ ಮಾಡ್ತಾರೆ ಮತ್ತೆ ಹೇಳಿ ನೀವು ಗುಟ್ಟಿನಲ್ಲಿ ಹೇಳಿ ಬಂದ್ಬಿಡ್ತಾರೆ ಮೂರು ಎಲ್ಲರ ಮುಂದೆ ನಾನು ತಪ್ಪು ಮಾಡಿದ್ದನ್ನು ಹೇಳಿಕೊಡುತ್ತಿದ್ದು ಅದು ಆರ್ಥವ ತಪ್ಪನ್ನ ಎಲ್ಲರ ಮುಂದೆ ನೋಡಿಕೊಳ್ಳುವ ಸ್ವಭಾವ ತಪ್ಪನ್ನ ಮುಚ್ಚಿಕೊಳ್ಳುವ ಸ್ವಭಾವ ತಪ್ಪನ್ನು ಮುಚ್ಚಿಕೊಳ್ಳುವುದು ತಪ್ಪಲ್ಲ ಅದು ತಪ್ಪೇ ಇರುವಲ್ಲ ಯಾಕೆಂದ್ರೆ ತಪ್ಪನ್ನು ಹೇಳಿಕೊಂಡು ಸರಿಯಲ್ಲ ಮತ್ತೆ ನಮ್ಮ ಪ್ರಸಾರ ಮಾಡಿ ಶುರು ಮಾಡಿದ್ರೆ ಅದಕ್ಕೆ ಮುಚ್ಚಿಕೊಳ್ತಾರೆ ಅದು ಧೈರ್ಯ ಇಲ್ಲ ಅಂದರೆ ತಪ್ಪು ಅಂತ ಬಂದಿದೆ ಇಷ್ಟಾರ್ಥ ಬಂದಿದೆ ಅದನ್ನು ಇನ್ನೊಬ್ಬರು ಧೈರ್ಯ ಇಲ್ಲದೆ ಎಂದು ನಾನು ಅರ್ಥ. ತಪ್ಪು ಅಂತ ಏರ್ಬೇಕಾದಾಗ ಇದು ಧೈರ್ಯ ನಾನು ತಪ್ಪು ಮಾಡಿದ್ದೇನೆ ಅನ್ನೋದನ್ನು ನಾನು ನಿಮಗೆ ಹೇಳಿ ನನ್ನನ್ನು ಸ್ವೀಕರಿಸಿಕೊಳ್ಳಬೇಕು. ಇಲ್ಲದೆ ನನ್ನ ಉದ್ಧಾರ ಇಲ್ಲ ಧೈರ್ಯವಾಗಿ ತಪ್ಪಿಸಿರತಕ್ಕಂತ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಅದು ಬ್ರಾಹ್ಮಣ್ಯ ಸಂಬಂಧ ಬ್ರಾಹ್ಮಣ ಸಂಬಂಧಿಸಿದ್ದರಿಗೆ ತಪ್ಪಿಗೆ ಬಹಿರಂಗವಾಗಿ ಒಪ್ಪಿಕೊಳ್ಳಿ. ನಮ್ಮ ವಿಷಯ ಇದೆ ಏನಂದ್ರೆ, ಇವಾಗ ಯಾವಾಗ ನಾನು ಆ ತಪ್ಪು ಹಿಂದೆ ಮಾಡ್ತಾ ಇದ್ದು ಈಗ ಬಿಟ್ಟದೆ ಹೇಳಿದಾಗ, ಇವಾಗ ಚಿಕ್ಕಂದಿನಲ್ಲಿ ಎಲ್ಲ ದೊಡ್ಡವರಾದ್ರೆ ಹೇಳ್ತಾರೆ ಈಗ ಕದಿಯೋದಿಲ್ಲ ಇವನು ಕಿಸೆಯಲ್ಲಿ ಕೈ ಹಾಕುವುದಾದ್ರೆ ಕಥೆಯಲ್ಲಿ ಅಂದ್ರೆ ಕನ್ಫರೆನ್ಸ್ ಮಾಡಬೇಕಾಗಿದ್ರೆ ಆ ತಪ್ಪನ್ನ ಮೀರಿ ಮತ್ತು ಆ ತಪ್ಪು ನಡೆಯುವ ಸಾಧ್ಯತೆ ಇದ್ರೆ ಕನ್ಫರೆನ್ಸ್ ಮಾಡಬೇಕು. ಅದೇ ಅನಾಗುತ್ತೆ ನಾಳೆ ಮತ್ತೆ ಪುನಃ ನನಗೆ ಅಪ್ರಮದ ಆಗ್ಬಹುದು, ನಾನು ಬಹಿರಂಗವಾಗಿ ಆಗಿದೆ. ಇದು ಕ್ಷತ್ರಿಯರನ್ನ ವೈಶ್ಯರನ್ನ ಸೂತ್ರನನ್ನ ಕಾಣುತ್ತೆ. ಬ್ರಾಹ್ಮಣನಿಗೆ ಇನ್ನು ಒಂದೇ ಆಗಿ ಹೋಯಿತು, ಇನ್ನು ಈ ತೀರ್ಮಾನದಲ್ಲಿ ನಾನು ತಲೆ ಹೋದರೆ ಇಂಥ ಕೆಲಸ ಮಾಡಲಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ಕನ್ಫರೆನ್ಸ್ ಮಾಡಿದೆ. ಹಾಗಾಗಿ ಸ್ವಭಾವಕ್ಕೆ ಮಾತ್ರ ಸತ್ಯ ಕಷ್ಟವಾದ ಸ್ವಭಾವ ತಪ್ಪಿದ ಪೇಷಂಟ್ ಅನ್ಬೋದು. ಎಂಥ ಒಂದು ಪ್ರಾಮಾಣಿಕತೆ ಇದೆ ಸ್ವೀಕಾರ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಹೋಗೋದಾಗೋದಿಲ್ಲ. ಸಮಾಜದಲ್ಲಿ ಆಗಿರೋದು ನಾಳೆ ನಮ್ಮ ಕಟ್ಟುಕ ಸಾಗೋದಿಲ್ಲ ಅಂತ ನಾವು ಉಂಚರೋದು ಅಂದ್ರೆ ದೊಡ್ಡ ಬ್ರಾಹ್ಮಣಿಕ ಮಾಡುತ್ತೆ. ಅಂದ್ರೆ ರೈತದ ಬ್ರಾಹ್ಮಣೋ ಇವತ್ತು ಮರಹತಿ, ಬ್ರಾಹ್ಮಣನಲ್ಲದವನು ಬ್ರಾಹ್ಮಣ ಸ್ವಭಾವ ಜೀವ ಸ್ವಭಾವದಲ್ಲೇ ಬ್ರಾಹ್ಮಣ್ಯ. ಮಾತು ಜಾತಿಗೆ ಸಂಬಂಧಪಟ್ಟ ಮಾತಲ್ಲ, ಯಾಕಂದ್ರೆ ಜಾತಿ ಅನ್ನೋದು ಭಾರತ ದೇಶದಲ್ಲಿ ಇರ್ತಕ್ಕಂಥ ವರ್ಣ ಅಂತಕ್ಕಂಥದ್ದು ಜೀವದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಜೀವರಿಗಲ್ಲ, ದೇವತೆಗಳಿಗೆ ವರ್ಣ ಇಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ವೈಶ್ಯ ದೇವತೆಗಳು, ಸೂತ್ರ ದೇವತೆಗಳು ಇಲ್ಲ. ಬ್ರಾಹ್ಮಣ ಅಭಿಮಾನಿ ದೇವತೆಗಳು, ಕ್ಷತ್ರಿಯ ಅಭಿಮಾನಿಗಳು, ಬ್ರಾಹ್ಮಣ ವರ್ಣದ ಅಭಿಮಾನಿಗಳಿವೆ. ಅವರಲ್ಲಿ ಜಾತಿ ಭೇದ ವರ್ಣ ಭೇದ ಇತ್ತು. ದೈತ್ಯರಲ್ಲಿ ಬ್ರಾಹ್ಮಣ ದೈತ್ಯರು, ಕ್ಷತ್ರಿಯ ದೈತ್ಯರು, ವೈಶ್ಯ ದೈತ್ಯರು, ಸೂತ್ರ ದೈತ್ಯರು ವಿಭಾಗ ಇಲ್ಲ. ಸಮಯೋಗ್ಯರಲ್ಲಿ ವರ್ಣ ವಿಭಾಗ ಇಲ್ಲ, ದೇವತೆಗಳಲ್ಲಿ ವರ್ಣ ವಿಭಾಗ ಇಲ್ಲ, ನಿತ್ಯ ಸಂಸಾರಿಗಳಲ್ಲಿ ವರ್ಣ ವಿಭಾಗ ಇಲ್ಲ. ಬ್ರಾಹ್ಮಣ ನಿತ್ಯ ಸಂಸಾರಿಗಳು, ಕ್ಷತ್ರಿಯ ನಿತ್ಯ ಸಂಸಾರಿಗಳು, ವೈಶ್ಯ ನಿತ್ಯ ಸಂಸಾರಿಗಳು, ಸೂತ್ರ ನಿತ್ಯ ಸಂಸಾರಿಗಳು ವಿಭಾಗ ಇಲ್ಲ. ಮತ್ತಾದರೆ ಮನುಷ್ಯರಲ್ಲಿ ಮೋಕ್ಷಯೋಗ್ಯರಾದ ಮನುಷ್ಯರಲ್ಲಿ ಮಾತ್ರ ಇರತಕ್ಕಂತಹ ಸ್ವಭಾವ ವಿಭಾಗ ಇಲ್ಲ. ಇದು ಬಹಳ ಜನ ಇದು ತಿಳ್ಕೊಳ್ಳಿ ಮತ್ತು ಬಂದರು. ಕೇವಲ ಮೋಕ್ಷಯೋಗ್ಯರಾದ ಮನುಷ್ಯ ಜೀವನದಲ್ಲಿ, ಮೋಕ್ಷಯೋಗ್ಯರಾದ ಬ್ರಾಹ್ಮಣ ಮನುಷ್ಯರು, ಮೋಕ್ಷಯೋಗ್ಯರಾದ ಕ್ಷತ್ರಿಯ ಮನುಷ್ಯರು, ಮೋಕ್ಷಯೋಗ್ಯರಾದ ವೈಶ್ಯ ಮನುಷ್ಯರು, ಮೋಕ್ಷಯೋಗ್ಯರಾದ ಶೂದ್ರ ಮನುಷ್ಯರು. ಶೂದ್ರರು ಮೋಕ್ಷಯೋಗ್ಯ, ಅದರಿಂದ ಶೂದ್ರವಾದ ದೋಷ ಅಲ್ಲ, ಅದನ್ನು ಬಿಚ್ಚಿಕೊಳ್ಳುವ ಹೇಗೆ ಇಲ್ಲ. ಬ್ರಾಹ್ಮಣನ ನಾಲ್ಕು ಜನರು ಮೋಕ್ಷಯೋಗ್ಯ, ನಾಲ್ಕು ಜನರು ಒಳ್ಳೆಯವರು, ಆದರೆ ಸ್ವಭಾವದಲ್ಲಿ ಸ್ವಭಾವ ಅಲ್ಲ. ಅವರು ಕ್ಷತ್ರಿಯರು ಮುಚ್ಚಿಕೊಳ್ಳುವ ಸ್ವಭಾವ, ಆದ್ರೆ ಬ್ರಾಹ್ಮಣನದು ಬಡಾಮಯ ಕರಕೊಳ್ಳುವ ಸ್ವಭಾವ. ಇಷ್ಟು ಮುದ್ದ ಸ್ವಭಾವ ಇಲ್ಲಿ ಯಾವ ವರ್ಣದಲ್ಲೂ ಇಲ್ಲ. ಆದ್ದರಿಂದಲೇ ಮೋಕ್ಷಯೋಗ್ಯರಾದ ಮನುಷ್ಯರಲ್ಲಿ ಬ್ರಾಹ್ಮಣ ಮನುಷ್ಯ ಶ್ರೇಷ್ಠ, ಇವರು ಮನುಷ್ಯರಾದ ಮನುಷ್ಯ. ಇದು ಶಾಸ್ತ್ರೀಯ ವಿಷಯ. ವರ್ಣದ ಬಗ್ಗೆ, ಜಾತಿ ಬಗ್ಗೆ ಸೂಕ್ಷ್ಮ ಅನ್ನೋದು ಯಾರು ಹೇಳೋದಿಲ್ಲ. ಪ್ರಾಯ ಜನರಿಗೆ ಹೇಳಲಿಕ್ಕೆ ತಿಳ್ಕೊಳ್ಳೇ ಇಲ್ಲ ಮನೆಯಲ್ಲಿ. ಕೇವಲ ಮನುಷ್ಯರೇ ಅದು ಮೋಕ್ಷಯೋಗ್ಯರಾದ ಮನುಷ್ಯರಿಗೆ ಸಂಬಂಧಪಟ್ಟ, ನಿತ್ಯ ಸಂಸಾರಿಗಳಿಗೆ ಇಲ್ಲ, ಸಮಯೋಗ್ಯರಿಗೆ ದೇವತೆಗಳಿಗೆ. ಹಾಗಾಗಿ ಇವನು ಬ್ರಾಹ್ಮಣ ಮೋಕ್ಷಯೋಗ್ಯರಲ್ಲಿ ಬ್ರಾಹ್ಮಣ ಸ್ವಭಾವದ ಹುಡುಗ ರೈತನ ಬ್ರಾಹ್ಮಣೋ ವಿವಕ್ತು ಮರಹತಿ. ಅದರಿಂದ ಸವಿಧಂ ಸೌಮ್ಯಾಹಾರ ಉಪತ್ವಾದೇಶೇ ಬ್ರಹ್ಮಚರ್ಯ ವಾಸ ಮಾಡಬೇಕು, ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಆಗಬೇಕಾಗಿದ್ರೆ ವೇದ ದೀಕ್ಷೆ ಆಗ್ತದೆ, ಅಧ್ಯಯನದ ದೀಕ್ಷೆ. ದೀಕ್ಷಾ ಬಂದರೆ ಉಪನಯನ, ಉಪನಯನ ಅಂದ್ರೆ ಆ ಮಗುವನ್ನು ಎತ್ತರಕ್ಕೆ ಕೊಂಡೊಯ್ಯುವ, ಮಾನಸಿಕವಾಗಿ ಬೌದ್ಧಿಕವಾಗಿ ಎತ್ತರಕ್ಕೆ ಕೊಂಡೊಯ್ಯುವ ಕ್ರಿಯೆಗೆ ಉಪನಯನ. ಉಪನಯನ ಅಂದ್ರೆ ಉಪನಿನಯನ, ಅವರನ್ನು ಮೇಲಕ್ಕೆ ಎತ್ತು. ವೇದಾಧ್ಯಯನದ ಮೂಲಕ ಇನ್ನು ಅವನು ಎತ್ತರಕ್ಕೆ ಇರಬೇಕು, ಅವನನ್ನ ಎತ್ತರಕ್ಕೆ ಏರುವ ದೀಕ್ಷಾ ಬಂದಕ್ಕೆ ಉಪನಯನ ಆಗ್ತದೆ. ಉಪನಯನಕ್ಕೆ ಅಗ್ನಿ ಸಾಕ್ಷಿಯಾಗಿ ಏನಾದರೂ ಆಗ್ಬೇಕು. ಹಿಂದೆ ಹಿಂದೆ ಏನಾದರೂ ಒಂದು ಕ್ರಿಯೆ ಆಗ್ಬೇಕಾಗಿದ್ರೆ ಅದಕ್ಕೆ ಸಾಕ್ಷಿ ಅಗ್ನಿ. ಯಾಕೆಂದ್ರೆ ಪ್ರಾಚೀನ ಅಗ್ನಿಯಿಂದ ಬರೀ ಬೆಂಕಿ ಉರಿಯುವ ಬೆಂಕಿ ಅಲ್ಲ, ಅದೊಂದು ದೇವತೆ ನಮ್ಮ ಕಣ್ಣಿಗೆ ಕಾಣುವ ನಾವು ದೇವತೆಗಳಿಗೆ ಆಗುದು ಕೊಡಬೇಕಾದ್ರೆ ಸ್ವೀಕಾರ ಮಾಡುವ ಕಣ್ಣಿಗೆ ಕಾಣುವ ದೇವತಾ ಅಷ್ಟೇ ಅಲ್ಲ, ಭೂಮಿಯಲ್ಲಿ ಭಗವಂತನ ಉಪಾಸನೆ ಮಾಡುವವರಿಗೆ ಪ್ರತೀಕ ಅಗ್ರಿ ಮುಖ್ಯ ಪ್ರತೀಕ ಅಂತ ಅದಕ್ಕೆ ಅಗ್ರಿಯಿಂದ ಆರಾಧನೆ ಅಗ್ರಿಮುಖ ಆರಾಧನೆ ಇಲ್ಲದೆ ಯಾವ ಆರಾಧನೆ ಸಿನಿಮಾದಲ್ಲಿ ಪೂಜೆ ಮಾಡಿದರೂ ಕೂಡ ಅಗ್ರಿಮುಖದಲ್ಲಿ ಇದೆಲ್ಲ ಹಾಗೆ ಮಾಡ್ತಿದ್ರು, ದಿನ ಅಗ್ನಿಹೋತ್ರ ಮಾಡ್ತಿದ್ರು, ಪ್ರತಿಮೆ ಪೀಠ ಎಷ್ಟಿದ್ರು ಅಗ್ನಿಹೋತ್ರದಲ್ಲಿ ಆಗಲಿ. ಇವತ್ತಿಗೂ ಕೃಷ್ಣ ಮಠದಲ್ಲಿ ನಾನು ಅದನ್ನು ಅನೇಕವಾಗಿ ಹೇಳಿದ್ದೆ. ಕೃಷ್ಣದೇವರಿಗೆ ಈ ಕಡೆಯಿಂದ ನೈವೇದ್ಯ ಸಮರ್ಪಣೆ ಆಗ್ತಾ ಇರುವಾಗ ಆ ಕಡೆಯಿಂದ ಮಠದ ಪುರೋಹಿತರು ಅದನ್ನು ಮುಖದಲ್ಲಿ ಆಗುತ್ತೆ. ಅದು ಆಗದೆ ಕೃಷ್ಣ ಆರಾಧನೆ ಪೂಜೆ ಅಗ್ನಿಹೋತ್ರ ಅನ್ನುವುದು ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆ ಅನ್ನೋದು ಆಗಲೇಬೇಕು. ಹಾಗಾಗಿ ಪ್ರತಿಯೊಂದು ಕ್ರಿಯೆಗೆ ಮುಖ್ಯ ಮಾಧ್ಯಮ ಅಗ್ನಿ ಬೇಡ. ಆ ಅಗ್ನಿ ಮೂಲಕ ದೇವತೆಗಳಿಗೆ ನಮ್ಮ ಸಂದೇಶವನ್ನು ಮುಟ್ಟಿಸುವುದು. ಹಾಗಾಗಿ ಉಪನಯನ ಅಂದ್ರೆ ವೇದಾಧ್ಯಯನ ದೀಕ್ಷೆಯನ್ನು ತೊಡ್ತೇನೆ ಎಂಬುದಕ್ಕೊಂದು ಕೋರ್ಟ್ನಲ್ಲಿ ಅದ್ರ ವಿವಾಹ ರಿಜಿಸ್ಟರ್ಡ್ ಮ್ಯಾರೇಜ್ ಆದ್ರೆ ಜನ ಸಾಕ್ಷಿ ನಾಳೆ ಮದುವೆ ಆಗಿಲ್ಲ. ಹಾಗೆ ನಾವು ವೇದಾಧ್ಯಯನದ ದೀಕ್ಷೆ ತೊಟ್ಟಿದ್ದೇನೆ, ನಾವು ಗಂಡ ಹೆಂಡತಿಗಾಗಿ ಬದುಕುವ ದೀಕ್ಷೆ ತೊಟ್ಟಿದ್ದೇವೆ, ಅದು ಸಾಕ್ಷಿಯಾಗುವಂತದ್ದು ಅಗ್ನಿ ಸಾಕ್ಷಿ. ಸುಗ್ರೀವನಿಗೂ ರಾಮಚಂದ್ರನಿಗೂ ಸ್ನೇಹ ಸಂಬಂಧ ಆಗಬೇಕಾದ್ರೆ ಸಾಕ್ಷಿಯಾಗಿ ಅವರು ಕೈ ಕೈ ಉಲ್ಲಾಯಿಸಿದ ಹೀಗೆ ಒಂದು ದೀಕ್ಷೆ. ನಾವು ಈ ಮುಂದೆ ವೇದಾಧ್ಯಯನದಲ್ಲಿ ವೇದೋಕ್ತ ಕರ್ಮಾನುಷ್ಠಾನದಲ್ಲಿ ನನ್ನ ಬದುಕನ್ನ ಸಲ್ಲಿಸ್ತೇನೆ ಅನ್ನುವಂತಹ ದೀಕ್ಷಾ ಮಂಥ ಉಪನಯನ. ಅದಕ್ಕೆ ಅಗ್ನಿ ಸಾಕ್ಷಿಯಾಗಿ ಅದಕ್ಕೋಸ್ಕರ ಸವಿಧಂ ಸೌಮ್ಯ ಆಹಾರ ನೀವು ಉಪನಯನ ಆಗಬೇಕು, ದೀಕ್ಷೆ ತೊಗೊಬೇಕು. ವೇದಾಧ್ಯಯನ ನೀವು ಉಪನಯನ ಆಗಿಲ್ಲ, ನಾ ಮಾಡ್ತೀನಿ, ನಾನೇ ಉಪನಯನ ಮಾಡ್ತೀನಿ. ಸವಿಧಂ ಸೌಮ್ಯ ಆಹಾರ ಗಾಯನ ಕೂಡ ಕಟ್ಟಿಗೆ ನಮ್ಮ ಇಷ್ಟ, ಯಾಕೆಂದ್ರೆ ಅಗ್ನಿ ಅಗ್ನಿ ಪ್ರಜ್ವಲನೆಗೆ ಸಹಿತ ಎಂದರೆ ಕಟ್ಟಿಗೆ ಇತಿಹಾಸ ತಿಳಿಸಿದೆ. ಇವಾಗ ಅಗ್ನಿ ಎಂಬುವಂತ ಪುರೋಹಿತರು ಹಾಕುವ ಕಟ್ಟಿಗೆ ಕಟ್ಟಿಗೆ ಚೂರುವುದಂತಹ ಅಶ್ವತ್ಥ ಸಹಿತ ಕಲಾಶಿದೆ ಸಹಿಗಳೇ ಸಂಸ್ಥೆ ಕಟ್ಟಿಗೆ. ಅದು ಕನ್ನಡದಲ್ಲಿ ಹೋಮಕ್ಕೆ ಉಪಯೋಗಿಸುವ ಕಟ್ಟಿಗೆ ಮಾತ್ರ ಸಭೆಗೆ ಸಭೆ ಸೌಮ್ಯ ಆಹಾರ ಅಗ್ನಿ ಪ್ರಜ್ವಲನೆಗೆ ಕಟ್ಟಿಗೆ ಅಗ್ನಿ ಪ್ರಜ್ವಲನ ಮಾಡಿ ಅಗ್ನಿ ಸಾಕ್ಷಿಯಾಗಿ ಉಪದೇಶಿ ಎನ್ನದೇ ಅಂತರ ಉಪನಯನ ದೀಕ್ಷೆ ಎಂದು ಯಾಕೆಂದ್ರೆ ನೀನು ಉಪನಯನ ಮಾಡ್ತೇನೆ ದಿಷ್ಟಿರುವಾಗ ನಾನು ಯಾಕೆ ಹೇಳ್ತೇನೆ ಗೊತ್ತೋ, ನೀನು ಉಪನಯನಕ್ಕೆ ಯೋಗ್ಯನಿದ್ದಿ. ಉಪನಯನಕ್ಕೆ ಮೂರು ಜನ ಯೋಗ್ಯರಿದ್ದಾರೆ, ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು. ಆದ್ರೆ ನೀನು ಅದರಲ್ಲೂ ಬ್ರಾಹ್ಮಣನ ತೀರ್ಮಾನ ಮಾಡಿ ಕ್ಷತ್ರಿಯ ವೈಶ್ಯ ಅಲ್ಲ. ನೀನು ಪ್ರಾಮಾಣಿಕತೆಯಿಂದ ಅಂಚೆಗೆ ಹೋಗಲಿಲ್ಲ ಎಂದೂ ನೀನು ಅಪ್ರಾಮಾಣಿಕನಾಗಿ ನಂಬಿಕೊಂಡಿದ್ದ. ಕ್ಷತ್ರಿಯರಲ್ಲಿಯೂ ಸ್ವಲ್ಪ ಪ್ರಾಮಾಣಿಕತೆ ಇದೆ, ಈಶ್ವರದಲ್ಲಿ ಇದೆ, ಶುದ್ಧದಲ್ಲಿ ಇದೆ, ನಿನ್ನಲ್ಲಿ ಅಪ್ರಾಮಾಣಿಕತೆಯ ಸ್ಪರ್ಶ ಇಲ್ಲ. ಇಂಥ ಅಪ್ಪಟ ಚಿನ್ನ ಬಂಗಾರ ನೀನು ಇಂಥ ಬ್ರಾಹ್ಮಣ ನಾನು ಉಪನಯನ ಮಾಡ್ತೇನೆ ಅಂತ ಸತ್ಯ ಆದಾಗ ನಿನ್ನ ಪ್ರಾಮಾಣಿಕತೆಯಿಂದ ನಿನ್ನ ವರ್ಣ ವ್ಯವಸ್ಥೆ ಯಾವುದು, ನೀನು ಯಾವ ವರ್ಣ, ನಿನ್ನ ಜಾತಿ ಯಾವುದು, ನನಗೆ ಬೇಕಿದೆ ನಿನ್ನ ವರ್ಣ ಯಾವುದು ಗೊತ್ತಾಯಿತು. ಮುಂದೆ ಏನು ಅಂದ್ರೆ ಜಾತಿ ಕೇಳುವ ಪ್ರಶ್ನೆಯೇ ಇಲ್ಲ. ಋಷಿಗಳ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ತಾಯಿ ಯಾವುದೋ ಒಂದು ಜಾತಿ ಅಣ್ಣ ಸಾಂಕರ್ಯ ಇಲ್ಲೆಲ್ಲೋ ಅನೈತಿಕವಾಗಿರ್ತದೆ ಸಂತಾನ ಅಲ್ಲ, ಯಾವುದೋ ಒಂದು ವಿಷಯ ನಿಜ ಇಷ್ಟು ಗೊತ್ತು ಅದು ಇವರಿಗೆ ಗೊತ್ತು. ಇದನ್ನ ಕೆಲವರು ಹೀಗೆ ಊಹೆ ಮಾಡ್ತಾರೆ. ಹಾಗಿದ್ರೂ ಒಂದರಿಗೆ ಜಬಾಲಯ ಮಗ ಇದಕ್ಕೆ ನಾನೇ ಉಪನಯನ ಮಾಡುತ್ತೇನೆ ಬಾ ಅಂತ ಹೇಳಿದ್ರಲ್ಲ, ಇದನ್ನು ಕೆಲವರು ಹೀಗೆ ಊಹೆ ಮಾಡ್ತಾರೆ. ಅವ್ರು ಹರಿದ್ರ ಮಗನ ಮಗನೇ, ಹರಿದ್ರ ಮಗನ ಮಗನೇ ಜಬಾಲೆಯಿಂದ ಇಲ್ಲಕ್ಕೆ ಮಾಡಿ ಹಿಂದಿರುವುದು ಹರಿದ್ರಮಂತನದೇ ಮಗನು. ಅದರಿಂದ ಅವರು ಇದು ನನ್ನ ಬೀಜ ನನ್ನ ಸಂತಾನ ಇದು ತಿಳಿದು ಅವರು ಉಪನಯನ ಮಾಡಿದ್ರು ಕೆಲವರು. ಅಂದ್ರೆ ಇದು ಇದಕ್ಕೆ ಸ್ಪಷ್ಟವಾದ ಆಧಾರ ಇಲ್ಲ. ಕೆಲವು ಹೀಗೆ ಊಹೆ ಮಾಡ್ತಾರೆ ಕವಿಗಳು. ಯಾವ ವ್ಯಾಖ್ಯಾನದ ಅನುಕೂಲ ಮಾಡಿಲ್ಲ, ಹೆಚ್ಚಿನ ವ್ಯಾಖ್ಯಾನ ಮಾಡಲು ಗುರು ಶಕ್ತಿ ಇರೋದಿಲ್ಲ. ಊಹೆವನ್ನು ಕಲಸಲು ಕವಿತಾ ಮಾಡಿದ್ರೆ ಅವರು ಕೆಲವರು ಕವಿಗಳು ಇರಲಿ ಏನೇ ಇರಲಿ ಅದು ಮುಖ್ಯ ಅಲ್ಲ. ಆದಿತ್ಯ ಮಗನ ಮಗನೇ ಆಗಬೇಕಾಗಿದೆ ಒಟ್ಟಿಗೆ ಆತ ಒಂದು ಋಷಿ ಬೀಜ ಇದು ಮಾರುಷ ಸಂತಾನ ಅನ್ನೋದಾದ್ರೆ ತಿಳಿದು ನೀನು ಪ್ರಾಮಾಣಿಕತೆ ನಿನ್ನ ಜೀವ ಸ್ವಭಾವ ಬ್ರಾಹ್ಮಣ ಮತ್ತು ಅವನು ಹೇಗೆ ಬೆಳಿಬೇಕು ಅನ್ನೋದು ಅವರು ಭಗವಾನಾದ್ರಿಂದ ತಿಳಿದುಬಿಟ್ಟಿದೆ. ಹಾಗಾಗಿ ನಿನಗೆ ನಾನೇ ಸ್ವತಃ ಉಪನಯನ ಮಾಡ್ತೇನೆ, ನೀವು ಬಾ ನನಗೆ ನನ್ನ ಗುರುಕುಲದಲ್ಲಿ ಪ್ರವೇಶ ಮಾಡ್ತೇನೆ. ಹುಡುಗನಿಗೆ ಸಂತೋಷ ಆಯಿತು. ಸಂತೋಷ ಅಂದ್ರೆ ಇಲ್ಲಾಂದ್ರೆ ಇದಕ್ಕಿಂತ ಹೆಚ್ಚು ಸಂತೋಷದ ಕ್ಷಣವೇ ಅವನಿಗೆ ನೀವು ಲಭ್ಯವಿತ್ತು. ಆ ಸಂತೋಷದಲ್ಲಿ ಗುರುಕುಲದಲ್ಲಿ ವಾಸ ಮಾಡಿದ್ದಾರೆ. ಗುರುಗಳು ಅವನಿಗೆ ಉಪನಯನ ಮಾಡಿದರು. ಉಪನಯನ ಆದ ಮೇಲೆ ಉಪನಯನ ಮಾಡಿದರು. ಉಪನಯನ ಆಯ್ತು, ಗುರುಗಳು ನಾಳೆ ಪಾಠಿಸುವಾಗ ಮತ್ತೆ ಕೃಷಾನ ಅಬಲಾನ ಚತುಶತ ಮುಂದಾಹ ಅಲ್ಲಿ ಬಳಕಲು ದನಗಳಲ್ಲಿ ವಿದ್ಯಾರ್ಥಿಗಳು ಅವರು ಸಾಧನೆ ಹಾಲು ಮೊಸರು ಬೆಳೆ ಬಹಳಷ್ಟು ಮೊಸರು ಅಲ್ಲಿ ಸ್ವಲ್ಪ ಬಳಕಲು ದನಗಳು ಕೆಲವಿದ್ದರು. ಕೃಷಾನ ಅಬಲಾನ ಕೆಲವರು ಮಾಡ್ತಾರೆ ಕೃಷಾನ ಅಬಲಾನ ಚತುಶತ ಚತುಶತ ಉದಾಹ ಬಡಕಲು ದನಗಳಲ್ಲಿ ಒಂದು ನಾಲ್ಕುನೂರು ಹಸುಗಳನ್ನು ಚತುಶತಾಹಿರಾಕೃತಿ ಆಶ್ರಮದ ಸುತ್ತ ಇರುವ ಕುರು ಸಾಕಾಗಲ್ಲ, ಕುರು ನೀರು ಸಾಕಾಗಲ್ಲ, ಸ್ವಲ್ಪ ಬಳಕಲಾಗುತ್ತೆ, ಸ್ವಲ್ಪ ಪುಷ್ಟ ಆಗಬೇಕು, ಚೆನ್ನಾಗಿ ಬೆಳಿಬೇಕು, ಅವ್ರು ಮತ್ತೆ ಕರು ಹಾಕಿ ಸಂತಾನ ಮಾಡಬೇಕು. ಅದಕ್ಕೋಸ್ಕರ ವಿವಾಹ ದಾಹ ಸೌಮ್ಯ ವಿವಾಹ ಗೋವುಗಳನ್ನ ನೆನೆಸಿಕೊಂಡು ಹೋಗಿ ಎಲ್ಲಾರು ಒಳ್ಳೆಬಹುದು. ಅವರಿಗೆ ಹಿಂದಿನ ಕಾಲದಲ್ಲಿ ವೈಶ್ಯರು ಹಾಗೆ ಕೆಲಸ ಮಾಡ್ತಿದ್ದರು, ಒಂದ್ ಕಡೆ ವಾಸ್ತವ್ಯ ಮಾಡಿದ್ರು, ಅಲ್ಲಿ ಹುಲ್ಲುಗಾವಲಿದ್ದ ಜಾಗದಲ್ಲಿ ನಂದಗೋಪನೆ ಹಾಗೆ ಮಾಡಿದ್ರು. ಒಂದ್ ಕಡೆ ಒಳ್ಳೆ ಹುಲ್ಲುಗಾವಲಿದ್ದಲ್ಲಿ ಕ್ಯಾಂಪ್ ಮಾಡಬಹುದು, ಅಲ್ಲಿ ಗೋಪುರಕ್ಕೆ ಬಂದು ಅಲ್ಲಿ ಹುಲ್ಲುಗಾವಲೆಲ್ಲ ಖಾಲಿ ಆದ್ರೆ ಒಂದು ನಮ್ಮ ಆಶ್ರಮ ಪರಿಸರದಲ್ಲಿ ಒಂದು ಸಾಕಾಗಲ್ಲಪ್ಪ, ಎಲ್ಲಿ ಸಮೃದ್ಧವಾದ ಒಂದು ಇದೆ ಅಲ್ಕೊಂಡು ಹೋಗು, ಗೋವುಗಳನ್ನು ಕರ್ಕೊಂಡು ಹೋಗಬೇಕು, ಸಾಕೊಂಡು ಹೋಗಿ ಗುರುಗಳನ್ನು ಬಂದ್ರೆ ಜನ ಸಾಕು. ನಾಲ್ಕುನೂರು ಹಸುಗಳನ್ನು ಅದು ಕುಶಾನ ಮಂಗಳಾನ ಬಡಕರು ದುರ್ಬಲವಾಗಿರ್ತಕ್ಕಂಥ ನಾಲ್ಕುನೂರು ಹಸುಗಳನ್ನು ಕೊಟ್ಟು ವಿವಾಹ ಅದು ಸಾಮ್ರಾಜ್ಯ ಅವರು ಬೆಟ್ಟಿದ್ದೆ ಹೋಗಪ್ಪ ಚೆನ್ನಾಗ ಗೋವು ಅಂತಂದ್ರೆ ಸಂಸ್ಕೃತದಲ್ಲಿ ಗೋವು ಅಂದ್ರೆ ಹಸು, ಗೋವು ಅಂದ್ರೆ ಅದು ಕೃಷ್ಣ ಗೋಪಾಲ ಗೋವುಗಳನ್ನು ಸಂಪಾದನೆ ಮಾಡಿದ ಗೋವುಗಳ ರಕ್ಷಣೆಯಲ್ಲಿ ಸಂಕೇತ ವೇದಗಳ ರಕ್ಷಣೆ ಯಜಮಾನಸ್ಯ ಪಶು ಪಾಯಿ ದಾಹ ಗೋವುಗಳನ್ನು ಚೆನ್ನಾಗಿ ಮಾಡಲು ವೇದಗಳ ಇದೊಂದು ಸಂಕೇತ ಪಾಠ್ಯ ಸಂಕೇತ ಟೆಸ್ಟ್ ಇದರ ಋಷಿಗಳು ನಾಳೆ ಪುಸ್ತಕ ಪಾಠ ಮಾಡ್ತಾರೆಲ್ಲ ವ್ಯಕ್ತಿತ್ವದ ಪರೀಕ್ಷೆ. ಗೋವುಗಳನ್ನು ಹಿಡ್ಕೊಂಡು ಹೋಗು, ಅವರು ಬೆಳಿಗ್ಗೆ ಹೋಗು, ಅವ್ರು ಒಳ್ಳೆ ಹುಲ್ಲು ಹುಲ್ಲುಗಾವಲಿದ್ದೆಲ್ಲ ಸಾಕಿ ಚೆನ್ನಾಗಿ ಸಾಕಿ ಅವ್ರು ಕಿಟ್ಟ ಅಂತ ಹುಷಾರಾಗಿ ಮರಿ ಹಾಕಿ ಅವ್ರು ಸಣ್ಣ ಕರುಗಳೆಲ್ಲ ಆಗಿ ಸಮೃದ್ಧ ಆಗಿಲ್ಲ. ತಾಹಸ್ಥಾಪ ಎಂದು ಆಚಾರ ಛಲವಾಗಿ ಆಯ್ತು ಗುರುಗಳೇ, ಈಗ ನಾಲ್ಕುನೂರು ಹಸುಗಳನ್ನು ಕೊಟ್ಟಿದ್ದೀರಲ್ವಾ, ನಾನೇನ್ ಮಾಡ್ತೇನೆ ಗೊತ್ತಾ, ನನ್ನ ತೀರ್ಮಾನ ಹೇಳ್ಬಿಟ್ಟ ನೀವು ಕರ್ಕೊಂಡು ಹೋಗಿ ಚೆನ್ನಾಗಿ ಸಾಕು ಅಂತ ಹೇಳಿದ್ರೆ ನಾನು ಏನು ಚೆನ್ನಾಗಿ ಪುಷ್ಟವಾಗಿ ಬೆಳೆದು ಇವುಗಳು ಕರು ಹಾಕಿ ಒಂದು ಸಾವಿರ ಜನ ಆಗುವ ತನಕ ನಿಮ್ಮ ಮನೆಗೆ ಬರು, ನಾಲ್ಕು ಲೆಕ್ಕದ ಒಂದು ಸಾವಿರ, ಒಂದು ಸಾವಿರ ಕರುಗಳು ಬೆಳೆದು ಒಂದು ಸಾವಿರ ಜನಗಳು ಮಾಡಿಕೊಂಡು ಸಮುದ್ರ ಆಡುವ ಒಂದು ಸಾವಿರ ಜನ ಆಗುವ ತನಕ ನಾನು ಬರಲಿ ಬರು ಮಾಡಿ ಬರ್ತೇನೆ. ವರ್ಷಗಳ ಕಾಲ ವರ್ಷಗಳ ತುಂಬಾ ವರ್ಷಗಳು ಸಾರ ಆಗುತ್ತಾರೆ, ಕನಿಷ್ಠ ಐದಾರು ವರ್ಷ ಆಯ್ತು. ವರ್ಷಗಳ ಪ್ರವಾಸ ತುಂಬಾ ವರ್ಷಗಳ ತನಕ ತುಂಬಾ ವರ್ಷಗಳ ತನಕ ಎಲ್ಲಿ ಹುಲ್ಲು ಜಾಸ್ತಿ ಇದೆ ಅಲ್ಲಿ ಕರ್ಕೊಂಡು ಹೋಗುದು, ಅವಳನ್ನು ಸಾಕೋದು, ನೀ ತಿಕ್ಕುದು, ಅವಳು ಸೇವೆ ಮಾಡುದು, ಗೋ ಸೇವೆ ಮಾಡುದು, ಗೋ ಸೇವೆ ವೆದ ಸೇವೆ. ಆಮೇಲೆ ಅವರು ಹಾಕಿದ್ರು ಪುಷ್ಟವಾಗಿ ಬೆಳೆದವರು ಹಾಕಿದ್ರು ಕೊರುಗಳಾಯ್ತು, ಒಂದು ಸಾವಿರ ಹಸುಗಳಾಯ್ತು. ಈ ತನಕ ಅವರ ಹತ್ರ ಕಾರಣದಲ್ಲಿ ದಿನದಿಂದ ದಿನಕ್ಕೆ ಕಾಡಿಂದ ಕಾಡಿಗೆ ಅಲ್ಲಿಯುತ್ತ ಗೋವುಗಳಿಗೆ ಇಂತಹ ಸತ್ಯ ಮುಂದೆ ಸತ್ಯಕಾಮನ ಬದುಕಿನ ಒಂದು ಅಪೂರ್ವ ಮುಖವನ್ನು